ನಾವು ಯಾವ್ಯಾವ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ನಮ್ಮ ರೈತ ಮಹಿಳೆಯರಿಗೆ ಈ ನೆಲ್ಲಿಕಾಯಿಯ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ? ನೆಲ್ಲಿಕಾಯಿ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ತೋಟಗಾರಿಕಾ ಬೆಳೆಗಳು ಬಹಳ ಪ್ರಮುಖವಾದ ಬೆಳೆಗಳಾಗಿದೆ. ತೋಟಗಾರಿಕಾ ಬೆಳೆಗಳು ರೈತ ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಆದ್ದರಿಂದ ತೋಟಗಾರಿಕಾ ಬೆಳೆಯಾದ ಈ ನೆಲ್ಲಿಕಾಯಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ ಹಾಗೂ ಹೆಚ್ಚು ಇಳುವರಿ ಸಹ ಪಡೆಯಲಾಗುತ್ತಿದೆ. ಈ ನೆಲ್ಲಿಕಾಯಿ ಬಗ್ಗೆ ನಾವು ಪರಿಚಯಿಸಬೇಕಂದ್ರೆ ನೆಲ್ಲಿಕಾಯಿಯು ಯುಫೋರ್ಬಿಯೇಸಿ ಅಂತ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದ್ದೆ. ನೆಲ್ಲಿಕಾಯಿಯನ್ನು ವೈಜ್ಞಾನಿಕವಾಗಿ ಆಂಬಲಿಕಾ ಎಫಿಷಿನಾಲಿಸ್ ಎಂದು ಕರೆಯಲಾಗುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಇದನ್ನು ಆಮ್ಲ ಎಂಬುವರು, ಹಾಗೆ ಹಿಂದಿ ಭಾಷೆಯಲ್ಲಿ ಆಮ್ಲಕ ಎನ್ನುತ್ತಾರೆ, ಆವ್ಲಾ ಅಂತ ಹೇಳ್ತಾರೆ. ಆದರೆ ನಾವು ಕನ್ನಡ ಭಾಷೆಯಲ್ಲಿ ನಾವು ನೆಲ್ಲಿಕಾಯಿ ಇತ್ತೀಚೆಗೆ ಆಮ್ಲ ಅಂತಾನು ಬಳಸ್ತಾ ಇದ್ದೀವಿ ನಾವೆಲ್ಲ ಕನ್ನಡದಲ್ಲಿ. ನೆಲ್ಲಿಕಾಯಿಯ ರುಚಿ ಹೇಗಿದೆ ಅಂದರೆ ಎಲ್ಲರಿಗೂ ಗೊತ್ತಿರಬಹುದು, ಹುಳಿಯಾಗಿರುತ್ತೆ, ಸ್ವಲ್ಪ ಕಹಿ ಹಾಗೂ ಒಗರಾಗಿನೂ ಇರುತ್ತದೆ, ನಾರಿನಾಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಭಾರತದಲ್ಲಿ ನೆಲ್ಲಿಕಾಯಿಯನ್ನು ಸಾಮಾನ್ಯವಾಗಿ ಉಪ್ಪಿನ ಜೊತೆ ಸೇವಿಸುವುದು ಸಾಮಾನ್ಯವಾಗಿದೆ. ಅದೇ ನಾವು ಈಗ ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತದಲ್ಲಿ ಅಲ್ಲಿ ನೋಡಿದ್ರೆ ನಾವು ಅಲ್ಲಿ ಮುರಬ್ಬ ಅಂತ ಅದು ಸೇವಿಸ್ತಾರೆ ಅಲ್ಲಿ ಜನ. ಈ ತರ ನೆಲ್ಲಿಕಾಯಿ ಒಂದಾದ್ರೂ ಒಂದು ರೂಪದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ದಾರೆ. ಯಾಕಂದ್ರೆ ನೆಲ್ಲಿಕಾಯಿಯು ಗುಂಡಾಕಾರವಾಗಿದ್ದು ತಿಳಿ ಹಸಿರು ಬಣ್ಣದಾಗಿರುತ್ತೆ, ನೋಡಲು ನಯವಾಗಿರುತ್ತದೆ, ಹೊಳೆಯುತ್ತದೆ, ಆದರೆ ಕಾಯಿ ಗಟ್ಟಿಯಾಗಿರುತ್ತದೆ. ಅದು ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಜನರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಈ ರೀತಿಯಾಗಿ ಸಾಕಷ್ಟು ಉತ್ತಮವಾದಂತಹ ಅಂಶಗಳನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಈ ನೆಲ್ಲಿಕಾಯಿ ಬೆಳೆಯ ಒಂದು ಕೊಯ್ಲು ಮತ್ತು ಇಳುವರಿ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಳ್ತೀರಾ? ಅಂದರೆ ಈಗ ತೋಟಗಾರಿಕಾ ಬೆಳೆಯಾಗಿ ರೈತರು ಬೆಳಿಬೇಕಂದ್ರೆ ಕೊಯ್ಲು ಮತ್ತು ಇಳುವರಿ ಬಗ್ಗೆನೂ ಮಾಹಿತಿ ತಿಳ್ಕೊಬೇಕಾಗುತ್ತೆ. ನೆಲ್ಲಿಕಾಯಿಯಲ್ಲಿ ಏನಂದ್ರೆ ಈಗ ಬೀಜ ಸಸಿಗಳಿದೆಯಲ್ಲ, ಇದರ ಫಸಲು 8-10 ವರ್ಷಗಳಿಂದ ಆಚೆಗೆ ಸಿಗುತ್ತದೆ. ಅದೇ ಕಸಿ ಗಿಡಗಳಲ್ಲಿ 5-7 ವರ್ಷಗಳಲ್ಲಿ ಫಸಲು ಸಿಗುತ್ತದೆ. ತಿಳಿ ಹಸಿರು ಬಣ್ಣದಿಂದ ಹಸಿರು ಬಣ್ಣಕ್ಕೆ ತಿರುಗಿದಾಗ ಅವುಗಳನ್ನು ಕೊಯ್ಲು ಮಾಡಬಹುದು. ಹೌದು, ಕಾಯಿಗಳನ್ನ ಕಸಿ ಗಿಡಗಳಲ್ಲಿ ಸರಾಸರಿ 200 ಕಿಲೋಗ್ರಾಂ ಹಣ್ಣುಗಳನ್ನು ನಿರೀಕ್ಷಿಸಬಹುದು ಒಂದು ಮರದಿಂದ. ಅದೇ 1 ಹೆಕ್ಟೇರ್ಗೆ 8-10 ಟನ್ಗಳಷ್ಟು ಹಣ್ಣು ದೊರೆಯುತ್ತದೆ. ನೆಲ್ಲಿಯ ವಿವಿಧ ತಳಿಗಳನ್ನು ಒಂದೇ ತಾಕುವಿನಲ್ಲಿ ಬೆಳೆಸುವುದರಿಂದ ಕಾಯಿ ಕಟ್ಟುವಿಕೆ ಹೆಚ್ಚಿಸಬಹುದು. ನೆಲ್ಲಿಕಾಯಿಗಳನ್ನು ಮರ ಹತ್ತಿ ಕೈಯಿಂದ ಬಿಡಿಸಿ ಕೊಯ್ಲು ಮಾಡಲಾಗುವುದು. ವಿವಿಧ ದೇಶಗಳಲ್ಲಿ ಪ್ರಾಚೀನ ಕಾಲದಿಂದಲೇ ಬೆಳೆಯಲಾಗುತ್ತಿದೆ. ಆದರೆ ನೆಲ್ಲಿಯ ಬೆಳೆಯನ್ನು ಎಲ್ಲಾ ರೀತಿಯ ಹವಾಗುಣ ಹಾಗೂ ಎಲ್ಲಾ ವಿಧದ ಮಣ್ಣುಗಳಲ್ಲಿ ಅಂದರೆ ಒಣಭೂಮಿಯಲ್ಲಿ ಜೌಳು ಭೂಮಿಯಲ್ಲಿ ಬೆಳೆಯಬಹುದಾಗಿದೆ. ಹೆಚ್ಚಿನ ಪ್ರಮಾಣದ ಗೊಬ್ಬರದ ಅವಶ್ಯಕತೆ ಇಲ್ಲ ಇದರಲ್ಲಿ ಹಾಗೂ ನೀರಾವರಿಯ ಸೌಲಭ್ಯಗಳನ್ನು ಒದಗಿಸಬೇಕಂತ ಅವಶ್ಯಕತೆನೂ ಇಲ್ಲ. ಆದ್ದರಿಂದ ನೆಲ್ಲಿಯ ಬೇಸಾಯವು ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ತರಹದ ಜಮೀನುಗಳಲ್ಲಿ ಪ್ರಚಲಿತಗೊಳ್ತಾ ಇದೆ ಇತ್ತೀಚೆಗೆ. ನೆಲ್ಲಿಯ ಮರ ಏನಿದೆ ಅಂದ್ರೆ ನಿಧಾನವಾಗಿ ಬೆಳೆಯುತ್ತೆ, ಆದರೆ ಅದು 8-18 ಮೀಟರ್ಗಳ ಎತ್ತರದವರೆಗೂ ಬೆಳೆಯುತ್ತದೆ. ಹಣ್ಣುಗಳು ಸ್ವಲ್ಪ ನಿಧಾನವಾಗಿ ಬಿಟ್ಟರೆನೂ ಅದು ಜಾಸ್ತಿ ಇಳುವರಿ ಪಡೆಯಬಹುದು ರೈತರು. ಹಾಗೆ ಅದರ ಕೊಂಬುಗಳು ತುಂಬಾ ಚೆನ್ನಾಗಿ ಹರಡುತ್ತೆ. ಏನಂದ್ರೆ ಈ ಮರದ ಒಂದು ವಿಶೇಷತೆ ಏನಂದ್ರೆ ಇದು ಬೆಂಕಿರಹಿತವಾದಂತಹ ಮರವಾಗಿದೆ. ಅದರಲ್ಲಿ ಏನಾದರೂ ಅಂಶಗಳು ಇರಬಹುದು, ಈಗ ಬೆಂಕಿ ಹತ್ತೋದಿಲ್ಲ ಅಂತ ಅದು ಒಂದು ನಮಗೆ ಮಾಹಿತಿ ಸಿಕ್ಕಿದೆ ನೆಲ್ಲಿಕಾಯಿ ಮರಕ್ಕೆ. ಇನ್ನು ಮುಖ್ಯವಾಗಿ ಈ ಒಂದು ನೆಲ್ಲಿಕಾಯನ್ನು ವಿವಿಧ ಒಂದು ಆರೋಗ್ಯ ವರ್ಧನಾ ಪದಾರ್ಥಗಳಲ್ಲೇ ಇದನ್ನು ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದು, ಹಾಗಾಗಿ ಈ ನೆಲ್ಲಿಯ ಪೌಷ್ಟಿಕ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮೊಟ್ಟ ಮೊದಲಾಗಿ ಹೇಳಬೇಕಂದ್ರೆ ನೆಲ್ಲಿಕಾಯಿ ತುಂಬಾ ಒಳ್ಳೆಯ ಒಂದು ಪೌಷ್ಟಿಕಾಂಶ ಉಳ್ಳುವಂತಹ ಒಂದು ಆಹಾರ ಪದಾರ್ಥವಾಗಿದೆ. ಇದರಲ್ಲಿ ಜೀವಸತ್ವ ಸಿ ಹೇರಳವಾಗಿದ್ದು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಹಾಗೂ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯಕಾರಿಯಾಗಿರುತ್ತದೆ. ಇದರಲ್ಲಿ ಅಧಿಕ ನಾರಿನಾಂಶ ಇರುವುದರಿಂದ ಇದು ನೆಲ್ಲಿಕಾಯಿಯನ್ನು ಮಲಬದ್ಧತೆ ನಿವಾರಿಸಲು ಸಹ ಬಳಸಬಹುದಾಗಿದೆ. ಪ್ರತಿದಿನ 1 ನೆಲ್ಲಿಕಾಯಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಜೀವಸತ್ವ ಸಿ ದೊರೆಯುತ್ತದೆ. ವಿಟಮಿನ್ ಸಿ ಮಾತ್ರೆಗಳನ್ನು ಬಳಸೋದು ಸರಿ ಸಾಮಾನ್ಯವಾಗಿದೆ, ಡಾಕ್ಟರ್ ಹತ್ರ ಹೋದ್ರೆ ಮಾತ್ರೆಗಳು ಕೊಡ್ತಾರೆ. ಆದ್ರೆ ವಿಟಮಿನ್ ಸಿ ಮಾತ್ರೆಗಳ ಪರವಾಗಿ ನೆಲ್ಲಿಕಾಯಿ ಸೇವಿಸುವುದರಿಂದ ವಿಟಮಿನ್ ಸಿ ಬಹುಬೇಗ ದೇಹಗತವಾಗುತ್ತದೆ. ಸೊ ಅದಕ್ಕೆ ಈಗ ನಮ್ಗೆ ಒಂದು 100 ಗ್ರಾಂ ನೆಲ್ಲಿಕಾಯಲ್ಲಿ ಎಷ್ಟು ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತ ನಾನು ಹೇಳ್ತೇನೆ ಇಲ್ಲಿ. ಈಗ ಪ್ರತಿ 100 ಗ್ರಾಂ ನೆಲ್ಲಿಕಾಯಲ್ಲಿ ಶಕ್ತಿ 352 ಕಿಲೋ ಕ್ಯಾಲರಿ ಸಿಗುತ್ತೆ. ಶರ್ಕರ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಲ್ಲ, ಅದು 87 ಗ್ರಾಂ ಇರುತ್ತೆ. ಸಸಾರಜನಕ 0.5 ಗ್ರಾಂ ಇರುತ್ತೆ. ಜೀವಸತ್ವ ಸಿ 540 ಮಿಲಿಗ್ರಾಮ್, ಅಂದ್ರೆ ಅಧಿಕವಾದಂತಹ ಜೀವಸತ್ವ ಸಿ ಉಳ್ಳೋದು ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಇದರಲ್ಲಿ 540 ಮಿಲಿಗ್ರಾಮ್ ರಷ್ಟು ಜೀವಸತ್ವ ಸಿ ಇರುತ್ತೆ. ಸಪೋಸ್ ಈಗ 1 ನೆಲ್ಲಿಕಾಯಿ ಸೇವಿಸಿದ್ರೆ ನಮ್ಗೆ ಒಂದು 50 ಮಿಲಿ ಆದ್ರೂ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತ. ಆಮೇಲೆ ಇದರಲ್ಲಿ ತುಂಬ ಕಡಿಮೆ ಕೊಬ್ಬಿನ ಅಂಶ ಅಂದರೆ ಎಣ್ಣೆ ಅಂಶ ತುಂಬ ಕಡಿಮೆ ಇದೆ. ಹಾಗೆ ಕಬ್ಬಿಣಾಂಶನೂ ಒಳ್ಳೆಯ ಪ್ರಮಾಣದಲ್ಲಿದೆ, 0.9 ಗ್ರಾಂ ಇದೆ. ಹಾಗೆ ನಾರಿನಾಂಶ 3.5-5 ಗ್ರಾಂ ರಷ್ಟಿದೆ ಪ್ರತಿ 100 ಗ್ರಾಂರಲ್ಲಿ. ಇಷ್ಟೆಲ್ಲ ಪೌಷ್ಟಿಕಾಂಶಗಳು ಇದಾವೆ ಅಂದಂಗೆ ಆಯ್ತಿದೆ. ಇನ್ನು ಈ ಔಷಧೀಯ ಗುಣಗಳಿಗೆ ಬಂದರೆ ಈ ನೆಲ್ಲಿಕಾಯಿಯ ಔಷಧೀಯ ಗುಣಗಳು ಯಾವ್ಯಾವು ಅಂತೇಳಿ? ಮುಖ್ಯವಾಗಿ ಹೇಳ್ಬೇಕಂದ್ರೆ ನೀವು ಆಯುರ್ವೇದ ಔಷಧಿಗಳಲ್ಲಿ ತುಂಬಾ ನೆಲ್ಲಿಕಾಯಿಯನ್ನು ಬಳಸ್ತಾರೆ, ಬಳಸೋದು ಸಾಮಾನ್ಯವಾಗಿದೆ. ನೆಲ್ಲಿಕಾಯಿಯು ಬಹು ಮೌಲ್ಯವಾದ ಔಷಧಿಗಳನ್ನು ತಯಾರಿಸಲು ಬಳಸುವಂತಹ ಒಂದು ಮುಖ್ಯವಾದ ಪದಾರ್ಥವಾಗಿದೆ. ಚವನ್ ಪ್ರಾಶ್ ಅಂತ ತಯಾರಿಸ್ತಾರೆ ನೆಲ್ಲಿಕಾಯಿಯಿಂದ, ಹೌದು, ತ್ರಿಫಲ ಚೂರ್ಣ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ಯಾಕಂದ್ರೆ ಖನಿಜಗಳು ಹಾಗೂ ಪಾಲಿಫಿನಾಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಇದರಲ್ಲಿ. ಅನೇಕ ರೋಗಗಳ ನಿವಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗೂ ಆಯುರ್ವೇದದಲ್ಲಿ ನೆಲ್ಲಿಯನ್ನು ವಿವಿಧ ಔಷಧಿಗಳ ತಯಾರಿಕೆಗೆ ಪ್ರಮುಖವಾದ ಅಂಶವಾಗಿ ಬಳಸಲಾಗುತ್ತಿದೆ. ನೆಲ್ಲಿಯಲ್ಲಿರುವ ಪೌಷ್ಟಿಕ ಭಂಡಾರಗಳು ಏನೇನಂದ್ರೆ, ಇದರಲ್ಲಿ ಇದು ಜೀವಸತ್ವ ಬಿ ಹಾಗೂ ಕಬ್ಬಿಣಾಂಶ ಸಹ ಹೆಚ್ಚಿನ ಪ್ರಮಾಣದಲ್ಲಿದೆ. ಈಗ ಕೆಲವು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಬಾಯಿ ಹುಣ್ಣು ಆಗ್ತಾ ಇರುತ್ತೆ ಅಲ್ಲ ಅವಾಗವಾಗ, ಸೊ ಅಂತ ಸಮಯದಲ್ಲಿ ನೆಲ್ಲಿಯ ಜ್ಯೂಸ್ ಸೇವಿಸೋದ್ರಿಂದ ಪ್ರತಿದಿನ 1/2 ಕಪ್ ನೀರಿಗೆ ನೆಲ್ಲಿಯ ರಸ ಸೇರಿಸಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿ ಹುಣ್ಣುಗಳನ್ನು ನಿವಾರಿಸಬಹುದಾಗಿದೆ. ಅದೇ ರೀತಿ ಇತ್ತೀಚೆಗೆ ಈಗ ಸಂಧಿವಾತ ಅಂದ್ರೆ ಈಗ ಕೀಲು ನೋವುಗಳು, ಮಂಡಿ ನೋವುಗಳು ಇದೆಲ್ಲ ಜಾಸ್ತಿ ಇದೆ ಜನರಲ್ಲಿ. ಸೊ ಅಂತ ಸಮಯದಲ್ಲಿ ಪ್ರತಿದಿನ ನೆಲ್ಲಿಯ ಜ್ಯೂಸ್ ಸೇವನೆ ಮಾಡೋದ್ರಿಂದ ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ನಿವಾರಿಸಬಹುದಂತ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಇನ್ನ ಈ ನಾವು ದಿನನಿತ್ಯ ನಮ್ಮ ಜೀವನ ಶೈಲಿಯಲ್ಲಿ ಪರಿಸರ ಮಾಲಿನ್ಯಕ್ಕೆ ನಾವು ಒಳಗಾಗ್ತೀವಿ, ವಿವಿಧ ಔಷಧಿಗಳು ಸೇವಿಸ್ತಾ ಇದ್ದೀವಿ, ಕೆಲವರು ಧೂಮಪಾನ ಮದ್ಯಪಾನ ಮಾಡೋದು ಸರಿ ಸಾಮಾನ್ಯವಾಗಿದೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಪ್ರತಿದಿನ, ಅದಕ್ಕೆ ಫ್ರೀ ರಾಡಿಕಲ್ಲುಗಳು ಅಂತ ಹೇಳ್ತವೆ. ಸೊ ಅಂತಹ ಈ ಫ್ರೀ ರಾಡಿಕಲ್ ಅಥವಾ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ನೆಲ್ಲಿಯ ಜ್ಯೂಸ್ ಇದೆಯಲ್ಲ ಇದು ಸೇವಿಸೋದ್ರಿಂದ, ಸೊ ಇದು ನಮ್ಮ ದೇಹದಿಂದ ಈ ಅಂಶಗಳನ್ನ ತೆಗೆದುಹಾಕಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿ ಜಠರ ಅಥವಾ ಲಿವರ್ ಅಂತ ಹೇಳ್ತೇವಲ್ಲ, ಇದರ ಆರೋಗ್ಯ ಕಾಪಾಡಿಕೊಳ್ಳಲು ಈ ನೆಲ್ಲಿಯ ಜ್ಯೂಸ್ ತುಂಬಾ ಸಹಾಯಕಾರಿಯಾಗಿರುತ್ತೆ. ನಮ್ಮ ಪಿತ್ತಜನಕದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತೆ, ಬಹಳ ಅನುಕೂಲ ಮಾಡುತ್ತದೆ. ಇದೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಈ ಪಿತ್ತಕೋಶದ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ, ಪಿತ್ತಕೋಶದಲ್ಲಿ ಕಲ್ಲು ಉತ್ಪತ್ತಿ ಆಗುವುದು ಇತ್ತೀಚೆಗೆ ಜಾಸ್ತಿ ಇದೆ. ನೀವು ನೋಡ್ತಾ ಇದ್ರೆ ಈಗ ವೈದ್ಯರ ಹತ್ರ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತಾರೆ, ಸೊ ಅದು ಪಿತ್ತಕೋಶಗಳ ಕಲ್ಲುಗಳು. ಈ ಕಲ್ಲುಗಳ ಉತ್ಪತ್ತಿ ಆಗುವುದನ್ನ ತಡೆಗಟ್ಟಬೇಕಂದ್ರೆ ನೆಲ್ಲಿಯ ಸೇವನೆ ಪ್ರತಿನಿತ್ಯ ದಿನನಿತ್ಯ ಆಹಾರದಲ್ಲಿ ಜೀವಸತ್ವ ಸಿ ನೆಲ್ಲಿಕಾಯಿಯ ಮೂಲಕ ನಿಮ್ ಸೇವಿಸಿದ್ರೆ ಈ ಜಠರದಲ್ಲಿ ಕೊಲೆಸ್ಟ್ರಾಲ್ ಅಂಶ ಇರುತ್ತಲ್ಲ ಇದನ್ನು ಬೈಲ್ ಆಸಿಡ್ ಆಗಿ ಪರಿವರ್ತಿಸುತ್ತದೆ. ಈ ನೆಲ್ಲಿಕಾಯಿಯಲ್ಲಿ ಇರುವಂತಹ ಜೀವಸತ್ವ ಸಿ ಈ ಕಾರ್ಯ ಮಾಡುತ್ತದೆ. ಈ ಕಾರ್ಯ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜಠರದ ಆರೋಗ್ಯ ಸಹ ಕಾಪಾಡಿಕೊಳ್ಳಬಹುದು, ಹಾಗೆ ಗಾಲ್ ಬ್ಲಾಡರ್ ಸ್ಟೋನ್ ಅಥವಾ ಪಿತ್ತಕೋಶದ ಕಲ್ಲುಗಳನ್ನು ನಿವಾರಿಸಬಹುದು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆದಾಗ ಈ ನೆಲ್ಲಿಕಾಯಿ ಸೇವಿಸಿದ್ರೆ, ಪ್ರತಿದಿನ ನೆಲ್ಲಿಕಾಯಿ ಜ್ಯೂಸ್ ಅಥವಾ ಯಾವ್ದಾದ್ರು ಒಂದು ರೂಪದಲ್ಲಿ ನೆಲ್ಲಿಕಾಯಿನ ಸೇವಿಸಿದ್ರೆ ರಕ್ತಹೀನತೆಯನ್ನು ತಡೆಗಟ್ಟಬಹುದು. ಅದೇ ರೀತಿಯಾಗಿ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಸೇರ್ತಾ ಇದೆ ಇತ್ತೀಚೆಗೆ, ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಯಾರು ನೋಡಿ, ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಇದು ಜಾಸ್ತಿ ಪ್ರಮಾಣ ಆಗ್ತಾ ಇದೆ ರಕ್ತದಲ್ಲಿ. ಸೊ ಇದನ್ನು ತಗ್ಗಿಸಿ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಈ ನೆಲ್ಲಿಯ ಸೇವನೆ ಅಂದ್ರೆ ಸಕ್ಕರೆ ರಹಿತ ಜ್ಯೂಸು ಅಥವಾ ಚವನ್ ಪ್ರಾಶ್ ಅಂತ ಈ ತರ ಸೇವಿಸೋದ್ರಿಂದ ನಾವು ಅದನ್ನು ಸಹ ತಡೆಗಟ್ಟಬಹುದು. ಅದೇ ರೀತಿಯಾಗಿ ಮಧುಮೇಹದ ನಿವಾರಣೆಗೂ ಸಹ ಇದು ತುಂಬಾ ಸಹಾಯಕಾರಿಯಾಗಿರುತ್ತೆ. ಹೇಗೆ ಅಂದ್ರೆ ನೆಲ್ಲಿಕಾಯಿಯಲ್ಲಿ ಕ್ರೋಮಿಯಂ ಅಂಶ ಅಧಿಕ ಪ್ರಮಾಣದಲ್ಲಿರುತ್ತದೆ. ಇದು ಶರ್ಕರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಂ ಅಂತ ಹೇಳ್ತೀವಲ್ಲ, ಶರ್ಕರ ಪಿಷ್ಟದ ಚಯಾಪಚನವನ್ನು ನಿಯಂತ್ರಿಸಿ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ನೋಡಿಕೊಳ್ಳುತ್ತದೆ ಇದು ನೆಲ್ಲಿಕಾಯಿಯ ಅಂಶ, ಕ್ರೋಮಿಯಂ ಎನ್ನುವ ಅಂಶ. ಈ ರೀತಿಯಾಗಿ ಮಧುಮೇಹ ನಿವಾರಣೆಗೂ ಇದು ಸಹಾಯಕಾರಿಯಾಗಿರುತ್ತೆ. ಇಷ್ಟಲ್ಲದೆ ಸ್ಕರ್ವಿ ಹಾಗೂ ಜಾಂಡಿಸ್ ನಿವಾರಣೆಗೂ ಸಹ ಇದು ತುಂಬಾ ಉಪಯುಕ್ತವಾಗಿದೆ. ಸೋಂಕುಗಳು ಹಾಗೂ ಅಲ್ಸರ್ ಆಗುವುದನ್ನು ತಡೆಗಟ್ಟುತ್ತದೆ. ಈ ತರ ಇದೆಲ್ಲ ಇರೋದ್ರಿಂದ ಇದೇನಂದ್ರೆ ದಿನನಿತ್ಯ ಆಹಾರ ಕ್ರಮದಲ್ಲಿ ನೆಲ್ಲಿಕಾಯಿ ಸೇವನೆಯಿಂದ ಹೊಟ್ಟೆಯ ಕ್ಷಾರತೆ ಸಮತೋಲನ ಮಾಡಿ ಪಚನ ಕಾರ್ಯದಲ್ಲಿ ಸಹಾಯಕಾರಿಯಾಗಿರುತ್ತದೆ. ಜೀರ್ಣ ಕ್ರಿಯೆಯೂ ಕೂಡ ಇದು ಬಹಳ ಅನುಕೂಲ ಮಾಡಿಕೊಡುತ್ತೆ. ಹೌದು, ತಾವು ತಿಳಿಸಿದಾಗೆ ನಮ್ಮ ಗ್ರಾಮೀಣ ಮಹಿಳೆಯರಲ್ಲಿ ಏನು ರಕ್ತಹೀನತೆಯ ಸಮಸ್ಯೆ ಹೆಚ್ಚಿದೆ, ಅದನ್ನು ಕೂಡ ನಾವು ಈ ನೆಲ್ಲಿಕಾಯಿಯ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬಹುದು ಅಂತ. ಹೌದು, ಏನಂದ್ರೆ ಇನ್ನೂ ಒಂದೇನಂದ್ರೆ ಗ್ರಾಮೀಣ ಮಹಿಳೆಯರಲ್ಲಿ ಈ ಟೀ ಕಾಫಿ ಸೇವಿಸೋದು ತುಂಬಾ ಸಾಮಾನ್ಯವಾಗಿದೆ. ಟೀ ಕಾಫಿ ಸೇವಿಸೋದ್ರಿಂದ ಅವರಲ್ಲಿ ಅಸಿಡಿಟಿ ಉಂಟಾಗುತ್ತೆ, ಅದೇ ರೀತಿಯಾಗಿ ಅವರಲ್ಲಿ ಹಸಿವು ಸಹ ಕಡಿಮೆ ಆಗುತ್ತೆ. ಇಂಥ ಸಮಯದಲ್ಲಿ ಈ ಟೀ ಕಾಫಿ ಇಂತಹ ಒಂದು ಸಲ ಪ್ರತಿದಿನ ಒಂದು ಸಲ ಅಥವಾ ಎರಡು ಸರಿ ಕುಡಿಯೋದು ಸಾಮಾನ್ಯವಾಗಿ ಸೇವಿಸಬಹುದು. ಅದೇ ಜಾಸ್ತಿ ಸೇವಿಸಿದ್ರೆ ಈ ತರ ಎಲ್ಲ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ಅದರಿಂದ ಈ ನೆಲ್ಲಿಕಾಯಿ ಜ್ಯೂಸ್ ಅಂತೆ ಈ ತರ ಪುಷ್ಟಿಕರ ಆಹಾರಗಳನ್ನ ಸೇವಿಸಿದಾಗ ಅನಿಮಿಯಾ, ರಕ್ತಹೀನತೆ ಅವೆಲ್ಲ ಆಗುವಂತಹ ಸಂದರ್ಭಗಳಿರುತ್ತಲ್ಲ, ಅದು ಸಹ ತಡೆಗಟ್ಟಬಹುದು. ಈ ನೆಲ್ಲಿಕಾಯಿ ಸೇವಿಸೋದ್ರಿಂದ ತಮ್ಮ ಆರೋಗ್ಯ ಸಹ ಒಳ್ಳೆಯ, ಅವರಿಗೆ ಒಂದು ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ, ಹಾಗೂ ಆರೋಗ್ಯನು ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿ ಜಾಸ್ತಿ ಚೆನ್ನಾಗಿರುತ್ತೆ. ಇದು ಮುಖ್ಯವಾಗಿ ಈ ಒಂದು ನೆಲ್ಲಿಯ ಔಷಧಿ ಗುಣಗಳ ಬಗ್ಗೆ ಆಯ್ತು. ಇನ್ನ ಈ ನೆಲ್ಲಿಕಾಯಿಯಿಂದ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದೇ? ಹೌದು, ಏನಂದ್ರೆ ಇಷ್ಟೆಲ್ಲ ಆರೋಗ್ಯಕರ ಹಾಗೂ ಔಷಧಿ ಗುಣಗಳಿರುವ ಕಾರಣ ನೆಲ್ಲಿಯ ಮೌಲ್ಯವರ್ಧನೆಯ ಅರಿವು ತುಂಬಾ ಸೂಕ್ತವಾಗಿದೆ. ನೆಲ್ಲಿಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಇರೋದ್ರಿಂದ ಬಹುಬೇಗ ಹಾಳಾಗುತ್ತೆ, ಆದ್ದರಿಂದ ರೈತರಿಗೆ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಅಥವಾ ರೈತ ಮಹಿಳೆಯರು ನೆಲ್ಲಿಕಾಯಿಯ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡಿ ಇದರಿಂದ ತಾವು ತಮ್ಮ ಆದಾಯವನ್ನು ಸಹ ಹೆಚ್ಚಿಸಬಹುದು. ಏನಂದ್ರೆ ಸರಳವಾದ ತಂತ್ರಜ್ಞಾನಗಳಿದಾವೆ ಈಗ ನೆಲ್ಲಿಕಾಯಿಯ ನಿರ್ಜಲೀಕರಣದಿಂದ, ಅಂದ್ರೆ ಅದರಲ್ಲಿ ತೇವಾಂಶ ತೆಗೆದುಹಾಕೋದಂತ ನಾವು ಡಿಹೈಡ್ರೇಷನ್ ಅಂತ ಹೇಳ್ತೇವೆ. ನೆಲ್ಲಿಕಾಯಿಯ ನಿರ್ಜಲೀಕರಣದಿಂದ ನೆಲ್ಲಿಯನ್ನು ದೀರ್ಘಕಾಲದವರೆಗೆ ಶೇಖರಿಸಬಹುದು. ಈ ವಿಧಾನದಿಂದ ನೆಲ್ಲಿಯ ಮೌಲ್ಯವರ್ಧಿತ ಉತ್ಪನ್ನಗಳಾದ ನೆಲ್ಲಿಕಾಯಿ ಅಡಿಕೆ ಮಾಡಬಹುದು, ನೆಲ್ಲಿಯ ಪುಡಿ ಮಾಡಬಹುದು, ನೆಲ್ಲಿಯ ಕ್ಯಾಂಡಿಗಳನ್ನು ತಯಾರಿಸಬಹುದು. ಅದೇ ರೀತಿಯಾಗಿ ತಾಜಾ ನೆಲ್ಲಿಕಾಯಿಯಿಂದನೂ ನಾವು ಕೆಲವು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು. ಉದಾಹರಣೆಗೆ ನೆಲ್ಲಿಕಾಯಿಯ ಸ್ಕ್ವಾಶ್ ಮಾಡಬಹುದು, ಜಾಮ್ ಮಾಡಬಹುದು, ಮುರಬ್ಬ ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು, ಅದೇ ರೀತಿಯಾಗಿ ಸಕ್ಕರೆ ರಹಿತ ಜ್ಯೂಸ್ಗಳನ್ನು ಸಹ ತಯಾರಿಸಬಹುದು. ಇಷ್ಟೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದು ಅಂತೇಳಿ ಈ ಒಂದು ನೆಲ್ಲಿಕಾಯಿಯಿಂದ. ಇನ್ನು ಮುಖ್ಯವಾಗಿ ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿಯಾದಂಥ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೆಲ್ಲಿಕಾಯಿಯಿಂದ ಮಾಡ್ಕೋಬಹುದು ಅಂತೇಳಿ. ಈಗ ನಾವು ರೈತರಿಗೆ ಅಥವಾ ರೈತ ಮಹಿಳೆಯರಿಗೆ ಹೇಳುವಾಗ ನಾವು ಈ ತಂತ್ರಜ್ಞಾನಗಳನ್ನು ಸುಲಭ ಪಡಿಸಬೇಕು, ಹಾಗೂ ಕಡಿಮೆ ಖರ್ಚಿನ ತಂತ್ರಜ್ಞಾನಗಳಿದ್ರೆ ಅವ್ರಿಗೆ ಸುಲಭವಾಗುತ್ತೆ ಅವ್ರಿಗೆ ಮಾಡಲಿಕ್ಕೆ. ಸೊ ಆದ್ದರಿಂದ ಸುಲಭವಾದ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯ ತಂತ್ರಜ್ಞಾನಗಳು ರೈತರಿಗೆ ಬಹಳ ಅವಶ್ಯಕವಾಗಿದೆ. ಏಕೆಂದರೆ ವೈಜ್ಞಾನಿಕವಾಗಿ ಹಾಗೂ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ನೆಲ್ಲಿಯ ಸಂಸ್ಕರಣೆ ಮಾಡಿ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಹಮ್ಮಿಕೊಂಡಾಗ ಇದು ರೈತರ ಸಬಲೀಕರಣಕ್ಕೂ ಒಂದು ಮಾರ್ಗದರ್ಶನವಾಗುತ್ತದೆ, ಹಾಗೂ ಇದರಿಂದ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಬಹುದು, ಹಾಗೂ ಆರೋಗ್ಯಕರ ಉತ್ಪನ್ನಗಳನ್ನು ನಾವು ಅವರು ಜನರಲ್ಲಿ ಒದಗಿಸಬಹುದು. ಅಂದ್ರೆ ಸಮಾಜಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ, ರೈತರು ಕೂಡ ಇದರಿಂದ ಅವರ ಒಂದು ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಹೌದು, ಅಂದ್ರೆ ಯಾವ್ಯಾವ ಉತ್ಪನ್ನಗಳನ್ನ ಮಾಡ್ಕೋಬಹುದು ಅಂತೀರಿ? ಇವತ್ತು ನಾನು ಒಂದ್ 4 ಉತ್ಪನ್ನಗಳನ್ನ ಹೇಳ್ತೇನೆ. ಈಗ ಮೊಟ್ಟ ಮೊದಲಾಗಿ ನೆಲ್ಲಿಯ ಸ್ಕ್ವಾಶ್ ಅಥವಾ ಆಮ್ಲ ಸ್ಕ್ವಾಶ್ ಅಂತಾನು ಕರಿಬಹುದು. ಈಗ ಆಮ್ಲ ಅಂತಾನೆ ಬಳಸ್ಕೋಬಹುದು ನೆಲ್ಲಿಕಾಯಿ ಬದಲು. ಆಮ್ಲಾ ಸ್ಕ್ವಾಶ್ ಅಥವಾ ನೆಲ್ಲಿಕಾಯಿ ಸ್ಕ್ವಾಶ್ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ನೆಲ್ಲಿಕಾಯಿ 1 ಕೆಜಿ, ಬೆಲ್ಲ ಅಥವಾ ಸಕ್ಕರೆ 2 ಕೆಜಿ, ನೀರು 1.5 ಲೀಟರು, ನಿಂಬೆಹಣ್ಣು 6-8, ಏಲಕ್ಕಿ ಪುಡಿ 10 ಗ್ರಾಮ್. ಸೊ ಇದು ಮಾಡುವ ವಿಧಾನ ಹೇಗೆ ಅಂದ್ರೆ, ಈ ನೆಲ್ಲಿಕಾಯಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸ್ವಲ್ಪ ನೀರಿನಲ್ಲಿ ನುಣ್ಣಗೆ ರುಬ್ಬಿಕೊಂಡು ಮಸ್ಲಿನ್ ಬಟ್ಟೆಯಲ್ಲಿ ಶೋಧಿಸಿ 1 ಲೀಟರ್ ನೀರಿನಲ್ಲಿ 2 ಕೆಜಿ ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ ಇದನ್ನು ಸಹ ಶೋಧಿಸ್ಕೋಬೇಕು. ಈ ಸಕ್ಕರೆ ಅಥವಾ ಬೆಲ್ಲದ ರಸ ಇರುತ್ತಲ್ಲ, ದ್ರಾವಣ ಇರುತ್ತಲ್ಲ, ಇದರಲ್ಲಿ ನೆಲ್ಲಿಯ ರಸವನ್ನು ಹಾಗೂ ಏಲಕ್ಕಿಯನ್ನು ಸೇರಿಸಿ 5 ನಿಮಿಷಗಳ ಕಾಲ ಕುದಿಸಿ ಕುದಿಸಬೇಕು. ಹೌದು, ಒಂದು 5 ನಿಮಿಷದ ಕಾಲ ಕುದಿಸಬೇಕು ಅಷ್ಟೇ. ತಣ್ಣಗಾದ ನಂತರ ನಿಂಬೆ ರಸವನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಶೋಧಿಸಿ. ಏನಂದ್ರೆ ಈಗ ಶೇಖರಣೆ ಮಾಡೋದು ಬಹುಮುಖ್ಯವಾದಂತಹ ಒಂದು ಅಂಶ ಇದೆ ಅಲ್ಲ, ತೇವಾಂಶರಹಿತ ಬಾಟಲಿಗಳಲ್ಲಿ ಈ ಆಮ್ಲ ಸ್ಕ್ವಾಶ್ ಅನ್ನು ಶೇಖರಿಸಿ. ಇದು ಯಾವ ತರ ಸೇವಿಸೋದು ಅಂದ್ರೆ, 1 ಭಾಗ ಆಮ್ಲ ಸ್ಕ್ವಾಶ್ಗೆ 3 ಭಾಗದಷ್ಟು ನೀರ್ ಹಾಕಿದ್ರೆ ಇದು ಆಮ್ಲ ಜ್ಯೂಸ್ ಆಗುತ್ತೆ, ಆಮ್ಲ ಜ್ಯೂಸ್ ಅಥವಾ ನೆಲ್ಲಿಯ ಜ್ಯೂಸ್. ಈಗ ಉದಾಹರಣೆಗೆ ನೀವು 1 ಬಾಟಲ್ ಸ್ಕ್ವಾಶ್ ಮಾಡಿ ಇಟ್ಕೊಂಡ್ರೆ ನೀವು 4 ಬಾಟಲ್ ಅಷ್ಟು ಜ್ಯೂಸ್ ಸೇವನೆ ಮಾಡಬಹುದು. ಅಂದ್ರೆ ಇದನ್ನ 1 ಭಾಗ ಹಾಕೊಂಡ್ರೆ ನೀರು 3 ಭಾಗ ಆ ರೀತಿ ಹಾಕೊಂಡು ನಾವು ಪ್ರತಿದಿನ ಕೂಡ ಸೇವನೆ ಮಾಡ್ತೀವಿ, ಪ್ರತಿದಿನ ಸೇವಿಸಬಹುದು. ಇದು ಸಕ್ಕರೆ ಇರುವಂತಹ ಜ್ಯೂಸ್ ಆಗಿದೆ. ಇದೇ ರೀತಿಯಾಗಿ ಈಗ ಸಕ್ಕರೆ ರಹಿತ ಜ್ಯೂಸ್ ಜ್ಯೂಸ್ ಮಾಡ್ಕೋಬೇಕು. ಈಗ ಮನೇಲಿ ಈಗ ನಾನು ಡಯಾಬಿಟಿಸ್ ಒಳ್ಳೆಯದು, ಇದು ಸಕ್ಕರೆ ಕಾಯಿಲೆ ಇರೋರಿಗೆ ನೆಲ್ಲಿಕಾಯಿ ಒಳ್ಳೇದು ಅಂತ ಹೇಳ್ತಾ ಇದ್ದೀನಲ್ಲ, ಅಂಥವ್ರಿಗೆ ಸಕ್ಕರೆ ರಹಿತ ಜ್ಯೂಸ್ ಮಾಡ್ಕೋಬಹುದು. ಅದು ಹೇಗೆ ಮಾಡ್ಬೇಕಂದ್ರೆ, ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನೆಲ್ಲಿಯ ಸಕ್ಕರೆ ರಹಿತ ಜ್ಯೂಸ್. ನೆಲ್ಲಿಕಾಯಿ 1 ಕೆಜಿ ಬೇಕಾಗುತ್ತೆ, ಉಪ್ಪು 50 ಗ್ರಾಮ್, ಜೀರಿಗೆ 20 ಗ್ರಾಮ್, ನೀರು 2 ಲೀಟರು, ಮೆಣಸು 10 ಗ್ರಾಮ್, ಶುಂಠಿ 50 ಗ್ರಾಮ್ ಬೇಕು, ಹಾಗೆ ನಿಂಬೆ ಹಣ್ಣು 6 ಬೇಕಾಗುತ್ತೆ. ಇದಕ್ಕೂ ಸಹ ನೆಲ್ಲಿಕಾಯಿಯನ್ನು ತೊಳೆದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಬೀಜಗಳನ್ನು ಬೇರ್ಪಡಿಸಿ, ಶುಂಠಿಯ ಸಿಪ್ಪೆಯನ್ನು ಬೇರ್ಪಡಿಸಿ ಸಣ್ಣ ತುಂಡುಗಳಾಗಿ ಕತ್ತರಿಸಿ, ಇದರ ಜೊತೆ ಜೀರಿಗೆ, ಮೆಣಸು, ನೆಲ್ಲಿ ಹಾಗೂ ಈ ಶುಂಠಿ ಇದೆಯಲ್ಲ, ಇದನ್ನೆಲ್ಲ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದಕ್ಕೆ 1 ಲೀಟರ್ ನೀರನ್ನು ಬೆರೆಸಿ ಹಾಗೂ ನಿಂಬೆಹಣ್ಣಿನ ರಸ ಸಹ ಬೆರೆಸಿಬಿಟ್ಟು ಇದನ್ನು ಸಹ ಮಸ್ಲಿನ್ ಬಟ್ಟೆಯಲ್ಲಿ ಶೋಧಿಸಿ ಇಟ್ಕೋಬೇಕು. ಇದು ಸಹ ಈ ರಸ ಇದೆಯಲ್ಲ, ಇದಕ್ಕೂ ಸಹ 1 ಭಾಗ ರಸ ಇದ್ರೆ ಒಂದು 2-3 ಭಾಗದಷ್ಟು ನೀರು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಇದನ್ನ ಸಹ ಸೇವಿಸ್ಕೊಬಹುದು. ಇದಕ್ಕೆ ಆಮ್ಲ ಪಂಚ್ ಅಂತ ಹೆಸರು ಇಟ್ಕೋಬಹುದು. ಬೇಕಂದ್ರೆ ಸಕ್ಕರೆ ರಹಿತ ನೆಲ್ಲಿಕಾಯಿಯ ರಸ ಇದು. ಹೌದು, ಅಂದ್ರೆ ಇದು ನಾವು ಕುದಿಸ್ತಾ ಇಲ್ಲ, ನೆಲ್ಲಿಕಾಯಿ ಹೇಗಿದೆ ಹಾಗೆಯೇ ನಾವು ಮಾಡ್ತಾ ಇದೀವಿ. ಸೊ ಇದ್ರ ಬಣ್ಣ ಸಹ ಚೆನ್ನಾಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ನೆಲ್ಲಿಕಾಯಿ ಸ್ಕ್ವಾಶ್ ಅಲ್ಲಿ ಮಾತ್ರ ನಾವು ಕುದಿಸ್ತೀವಿ. ಸ್ಕ್ವಾಶ್ ಅಂತ ಹೇಳಿದಾಗ ನಾವು ಸಕ್ಕರೆ ಹಾಕ್ಬೇಕು, ಬೆಲ್ಲ ಹಾಕ್ಬೇಕು, ಕುದಿಸ್ಬೇಕು. ಸರಿ ಸರಿ, ಇದು ಒಂದು ಪದಾರ್ಥ ಆಯ್ತು. ಇನ್ಯಾವ ಪದಾರ್ಥ ತಯಾರು ಮಾಡ್ಕೋಬಹುದು ನೆಲ್ಲಿಕಾಯಿಯಿಂದ? ಈಗ ಹೇಳಿದಂತಹ ಪದಾರ್ಥಗಳು ನೆಲ್ಲಿಕಾಯಿ, ತಾಜಾ ನೆಲ್ಲಿಕಾಯಿನ ಬಳಸ್ಬಿಟ್ಟು ಮಾಡುವಂತಹದ್ದು. ಈಗ ಇನ್ನ ಒಂದು ಪದಾರ್ಥ ಹೇಳ್ತೇನೆ ಇಲ್ಲಿ, ಏನಂದ್ರೆ ನೆಲ್ಲಿಯನ್ನು ನಿರ್ಜಲೀಕರಣ ಮಾಡಿ ಮಾಡುವಂತಹ ಪದಾರ್ಥ ಇದು, ನೆಲ್ಲಿಯ ಅಡಿಕೆ ಅಂತ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನೆಲ್ಲಿಕಾಯಿ 1 ಕೆಜಿ, ಉಪ್ಪು 20 ಗ್ರಾಮ್. ಇದು ಒಂದು ವೆರೈಟಿ ಹೇಳ್ತೀನಿ, ಈ ತರ ಮಾಡಿ ಬೇಕಂದ್ರೆ 4-5 ವೆರೈಟಿಗಳನ್ನು ಸಹ ಮಾಡ್ಕೋಬಹುದು ರೈತರು. ಇದು ಮಾಡುವ ವಿಧಾನ ಹೇಗೆ ಅಂದ್ರೆ, ನೆಲ್ಲಿಕಾಯಿಗಳನ್ನು ಮತ್ತೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಉಪ್ಪು ಬೆರೆಸಿ 24 ಗಂಟೆಗಳ ಕಾಲ ನೆನೆಯಲು ಬಿಡಿ. ಉಪ್ಪಲ್ಲಿ ನೆನೆ ಹಾಕ್ಬೇಕು, ಅಲ್ಲ ಉಪ್ಪು. ಈಗ 1 ಕೆಜಿ ನೆಲ್ಲಿಕಾಯಿ ಕತ್ತರಿಸ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ 1 ಹಿಡಿ ಉಪ್ಪು ಅಥವಾ 20 ಗ್ರಾಮ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಒಂದು 24 ಗಂಟೆಗಳ ಕಾಲ ಹಾಗೆ ಬಿಡ್ಬೇಕು. ತಟ್ಟೆ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಿ. ಅದಾದ ನಂತರ ಅದೇನಂತ ಅಂದ್ರೆ ಆಸ್ಮೋಸಿಸ್ ಅಂತ ಹೇಳ್ತೀವಲ್ಲ, ಅದ್ರ ಮೂಲಕ ಇದು ಉಪ್ಪು ಹೀರ್ಕೊಂಡು ರಸ ಹೊರಗಡೆ ಬರುತ್ತೆ, ಚೆನ್ನಾಗಿ ನೆನೆ ಇರುತ್ತೆ, ನೀರಿನ ಅಂಶ ಹೊರಗಡೆ. ಅದಾದ್ಮೇಲೆ ಏನಾಗ್ಬೇಕಂದ್ರೆ ಹಾಗೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ನಂತರ ಅದರಲ್ಲಿ ತೇವಾಂಶ ಕಡಿಮೆ ಆಗುತ್ತೆ ಅಲ್ವಾ, ಸೊ ಅವಾಗ ಅದರ ಪ್ರಮಾಣ ಸಹ ಕಡಿಮೆ ಆಗುತ್ತೆ. ಈಗ 1 ಕೆಜಿ ನೆಲ್ಲಿಕಾಯಿ ಮಾಡಿದಾಗ ನಮ್ಗೆ ಒಂದು 200-250 ಗ್ರಾಮ್ರಷ್ಟು ನೆಲ್ಲಿಕಾಯಿ ಅಡಿಕೆ ಸಿಗುತ್ತೆ. ಸೊ ಇದು ನೆಲ್ಲಿಕಾಯಿ ಅಡಿಕೆ ಚೆನ್ನಾಗಿ ಒಣಗಿದ ನಂತರ ಇದನ್ನು ಸಹ ಗಾಳಿರಹಿತ ಡಬ್ಬಗಳಲ್ಲಿ ಅಥವಾ ಕವರ್ಗಳಲ್ಲಿ ಶೇಖರಿಸಿದ್ರೆ ಇದು ಒಳ್ಳೇದು. ಸುಮಾರು ನಾನು ಇಲ್ಲಿ 6 ತಿಂಗಳು ಅಂತ ಹೇಳ್ತಾ ಇದ್ದೇನೆ, ಯಾಕಂದ್ರೆ 1 ವರ್ಷದವರೆಗೂ ಸಹ ಇದನ್ನು ಇಡಬಹುದು. ಈಗ ಪ್ರಾರಂಭಿಸಲಿಕ್ಕೆ 6 ತಿಂಗಳವರೆಗೂ ಶೇಖರಣೆ ಮಾಡಬಹುದು ಅಂತ ಹೇಳ್ತೇನೆ. ಇದೇನಂದ್ರೆ ಈಗ ಸಾಮಾನ್ಯವಾಗಿ ಈಗ ರೈತರು ಅಥವಾ ರೈತ ಮಹಿಳೆಯರು ಮನೆಗಳಲ್ಲಿ ಅಡಿಕೆ ತಿನ್ನೋ ಅಭ್ಯಾಸ ಇರುತ್ತೆ ಅಲ್ಲ, ಸೊ ಅದ್ರ ಬದಲಾಗಿ ಈ ನೆಲ್ಲಿಕಾಯಿ ಅಡಿಕೆ ಸಹ ಮಧ್ಯ ಸೇರಿಸಿ ಒಂದು ವೈವಿಧ್ಯತೆಯನ್ನು ತರ್ಕೋಬಹುದು, ಜೊತೆಗೆ ಪೌಷ್ಟಿಕಾಂಶಗಳನ್ನು ಸೇವಿಸಿದಂಗೆ ಆಗುತ್ತೆ. ಹೌದು, ಅದು ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದು ಅಂತ ಹೇಳಿ ಒಳ್ಳೇದಾಗತ್ತೆ. ಇನ್ನು ಪದಾರ್ಥ ತಯಾರಿಸಬಹುದು ಅಂತೇಳಿ, ಇನ್ನು ಒಂದು ಸುಲಭವಾದಂತಹ ಒಂದು ಪದಾರ್ಥ ಅಂದ್ರೆ ನೆಲ್ಲಿಯ ಉಪ್ಪಿನಕಾಯಿ. ಉಪ್ಪಿನಕಾಯಿನು ಕೂಡ ಮಾಡ್ಕೋಬಹುದು, ಯಾಕಂದ್ರೆ ಸ್ವಾಭಾವಿಕವಾಗಿ ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ಉಪ್ಪಿನಕಾಯಿನೂ ಕೂಡ ಮಾಡ್ಕೋಬಹುದು. ಹೌದು ಹೌದು, ಹೇಗೆ ವಿಧಾನ ಅಂತೀರಿ ಇದು? ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು, ನೆಲ್ಲಿಕಾಯಿ 1 ಕೆಜಿ, ಕೆಂಪು ಮೆಣಸಿನ ಪುಡಿ 50 ಗ್ರಾಮ್, ಉಪ್ಪು 200 ಗ್ರಾಮ್, ಜೀರಿಗೆ 20 ಗ್ರಾಮ್, ಸಾಸಿವೆ 10 ಗ್ರಾಮ್ ಬೇಕಾಗುತ್ತೆ, ಮೆಣಸು ಇದೆಯಲ್ಲ ಇದು 10 ಗ್ರಾಮ್ ಬೇಕು, ಹಿಂಗು 2 ಗ್ರಾಮ್ ಬೇಕಾಗುತ್ತೆ, ಕರಿಬೇವು 10 ಗ್ರಾಮ್ ಬೇಕು, ಎಣ್ಣೆ 200 ಮಿಲಿಲೀಟರ್ ಬೇಕಾಗುತ್ತೆ ಅಥವಾ 1/4 ಲೀಟರ್ ಅಂತ ಅನ್ಕೊಳ್ಳಿ, ಅರಿಶಿನದ ಪುಡಿ 5 ಗ್ರಾಮ್, ಬೆಲ್ಲ 100 ಗ್ರಾಮ್. ಬೆಲ್ಲ ಮತ್ತೆ ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲದೆ ಇದ್ರೆ ಇಲ್ಲ. ಸೊ ಇದು ಮಾಡುವ ವಿಧಾನ ಹೇಗೆ ಅಂದ್ರೆ, ನೆಲ್ಲಿಕಾಯಿಯನ್ನು ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಚೆನ್ನಾಗಿ, ಯಾಕಂದ್ರೆ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಎಲ್ಲ ತೇವಾಂಶ ರಹಿತ ಇದು ಬೇಕಾಗುತ್ತೆ, ಸೊ ಅದಕ್ಕೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅಥವಾ ತುರಿಯಿರಿ. ಜೀರಿಗೆ, ಸಾಸಿವೆ ಹಾಗೂ ಮೆಣಸನ್ನು ಹುರಿದು ಪುಡಿ ಮಾಡಿ ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯಿಸಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಹುರಿದುಕೊಳ್ಳಿ. ನಂತರ ಮೆಣಸಿನ ಪುಡಿ, ಹುರಿದ ಮಸಾಲೆ ಪುಡಿ, ಅರಿಶಿನ ಪುಡಿ, ಬೆಲ್ಲ ಹಾಗೂ ಉಪ್ಪು ಹಾಕಿ ತುರಿದ ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿಗಳ ತುಂಡು ಇದೆಯಲ್ಲ ಇದನ್ನು ಹಾಕಿಬಿಟ್ಟು 5-10 ನಿಮಿಷಗಳ ಕಾಲ ಕುದಿಸಿ. ಸೊ ಇದು ತಣ್ಣಗಾದ ನಂತರ ಶುದ್ಧೀಕರಿಸಿದ ತೇವಾಂಶರಹಿತ ಬಾಟಲಿಗಳಲ್ಲಿ ಶೇಖರಿಸ್ಬೇಕು. ಈಗ ಇನ್ನೂ ಒಂಥರನು ಮಾಡಬಹುದು, ಈ ನೆಲ್ಲಿಕಾಯಿ ಇದೆಯಲ್ಲ ಈ ತುಂಡುಗಳನ್ನ ಒಂದು 3-4 ದಿನ ಉಪ್ಪು ಜೊತೆ ನೆನೆ ಹಾಕಿಬಿಡ್ಬೇಕು, ಅದಾದ ನಂತರನು ಒಗ್ಗರಣೆ ಕೊಡಬಹುದು. ಸೊ ಈ ತರ ಮಾಡೋದ್ರಿಂದ ಇದು ಒಂದು ಮೌಲ್ಯವರ್ಧಿತ ಉತ್ಪನ್ನ ಆಗುತ್ತೆ. ಇದು ಒಂದು ಸಿಟ್ರಿಕ್ ಆಮ್ಲ ಅಂತ ನಾನು ಸಾಮಗ್ರಿಗಳಲ್ಲಿ ಹೇಳಿಲ್ಲ, ಸಿಟ್ರಿಕ್ ಆಮ್ಲ ಹಾಕಿದಾಗ ಇದನ್ನ ಒಂದು 3-4 ತಿಂಗಳವರೆಗೂ ಶೇಖರಣೆ ಮಾಡ್ಕೋಬಹುದು. ಇದು ಒಂದು ಮುಖ್ಯವಾದ ಪದಾರ್ಥ. ಹೌದು, ಇದನ್ನ ಬಿಟ್ಕೊಂಡ್ರೆ ಇನ್ಯಾವುದು ತಯಾರಿಸಬಹುದು ಅಂತೇಳಿ? ಈಗ ತಯಾರಿಸ್ಬೇಕಂದ್ರೆ ಸಾಕಷ್ಟು ಪದಾರ್ಥಗಳಿದೆ, ಇದು ಸುಲಭವಾದಂತಹ ನಾನು ಪದಾರ್ಥಗಳನ್ನ ಹೇಳಿದ್ದೀನಿ. ಇನ್ನೂ ಒಂದು ಪದಾರ್ಥ ಹೇಳ್ಬೇಕಂದ್ರೆ ಈಗ ಇದು ನೆಲ್ಲಿಯ ಜಾಮ್ ಅಂದ್ರೆ ನೆಲ್ಲಿಕಾಯಿಯ ಜಾಮ್, ಅಥವಾ ಈಗ ಸಾಮಾನ್ಯವಾಗಿ ಮಿಶ್ರ ಹಣ್ಣಿನ ಜಾಮ್ ಸಿಗುತ್ತೆ ಬೇಕರಿಗಳಲ್ಲಿ, ಅದನ್ನ ಬಳಸುವಂತಹ ಒಂದು ಸಾಮಾನ್ಯವಾದಂತಹ ಒಂದು ದೃಶ್ಯ ನಾವು ನೋಡ್ತೀವಿ. ಆದ್ರೆ ನೆಲ್ಲಿಕಾಯಿಯಿಂದನೂ ಸಹ ಜಾಮ್ ಮಾಡಬಹುದು. ನೆಲ್ಲಿಕಾಯಿ ಜಾಮ್ ಮಾಡ್ಬೇಕಂದ್ರೆ ನೆಲ್ಲಿಕಾಯಿ 1 kg ಬೇಕಾಗುತ್ತೆ, ಸಕ್ಕರೆ ಅಥವಾ ಬೆಲ್ಲ 1 kg ಬೇಕಾಗುತ್ತೆ, ಏಲಕ್ಕಿ 5 g ಬೇಕು, ನೀರು 200 ml. ಮಾಡುವ ವಿಧಾನ ಹೇಗೆ ಅಂದ್ರೆ, ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸ್ವಲ್ಪ ನೀರು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದಕ್ಕೆ ಸಕ್ಕರೆಯನ್ನು ಬೆರೆಸಿ ಜಾಮ್ ಹದ ಬರುವ ತನಕ ಕಾಯಿಸಿ, ಏಲಕ್ಕಿ ಪುಡಿ ಬೆರೆಸಿ. ಸೊ ಇದು ಏನಂದ್ರೆ ನಮ್ಗೆ ಆ ಜಾಮ್ ತರ ಅದು ಕಲರ್ ಬೇಕು ಅಂದ್ರೆ ಇದಕ್ಕೂ ಸಹ ಒಂದು ಪರ್ಮಿಟೆಡ್ ಫುಡ್ ಕಲರ್ಸ್ ಅಂತ ಇರುತ್ತಲ್ಲ ಅದು ಸೇರಿಸ್ಕೋಬಹುದು ಬೇಕಾದ್ರೆ, ಅವಶ್ಯಕತೆ ಇದ್ರೆ, ಇಲ್ಲ ಅಂದ್ರೆ ಇದು ಹಾಗೆಯೇ ತಿಳಿ ಹಸಿರು ಬಣ್ಣ ತರ ಬರುತ್ತೆ ಈ ಜಾಮ್. ಇದು ಸಹ ಶುದ್ಧೀಕರಿಸಿದ ತೇವಾಂಶರಹಿತ ಬಾಟಲಿಗಳಲ್ಲಿ ಶೇಖರಿಸಿ ತಣ್ಣಗಾದ ನಂತರ ಮುಚ್ಚಳವನ್ನು ಹಾಕಬೇಕು. ಈ ನೆಲ್ಲಿಯ ಜಾಮ್ ಅನ್ನು ದೋಸೆ ಜೊತೆ ಸೇವಿಸಬಹುದು, ಚಪಾತಿ ಜೊತೆ ಅಥವಾ ಬ್ರೆಡ್ ಜೊತೆ ಸೇವಿಸಬಹುದು. ಹೀಗೆ ನಾವು ಈ ನೆಲ್ಲಿಕಾಯನ್ನು ಬಳಸಿಕೊಂಡು ಹಲವಾರು ವೈವಿಧ್ಯಮಯ ಪದಾರ್ಥಗಳನ್ನು ತಯಾರಿಸ್ಕೋಬಹುದು, ಮತ್ತು ಇದು ಒಂದು ಆರೋಗ್ಯಕರವಾದ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದ್ದಾವೆ ಮತ್ತು ಪೌಷ್ಟಿಕಾಂಶಗಳು ಕೂಡ ಯಥೇಚ್ಛವಾಗಿರ್ತವೆ. ನಾವು ಅದು ಹೆಚ್ಚಾಗಿ ಸಿಗುವಂಥ ಒಂದು ಕಾಲದಲ್ಲಿ ಇದನ್ನು ಬಳಸ್ಕೊಂಡು ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಬಳಸೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಹೌದು, ರೈತ ಮಹಿಳೆಯರೇ, ರೈತ ಬಾಂಧವರೇ, ತಮಗೆ ಈ ನೆಲ್ಲಿಕಾಯಿಯ ಒಂದು ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶಂಶಾದ್ ಬೇಗಂ ಅವರನ್ನು ಅವರ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 8-1-4-7-7-5-4-6. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8-1-4-7-7-5-2-3-4-6. ತುಂಬ ಸಂತೋಷ ಡಾಕ್ಟರ್ ಶಂಶಾದ್ ಬೇಗಂ ಅವರೇ, ತಾವಿದವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ನೆಲ್ಲಿಕಾಯಿಯ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ನೆಲ್ಲಿಕಾಯಿಯ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಶಾದ್ ಬೇಗಂ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಕರು PM ಜಗದೀಶ್. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮುರಳಿಯವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24 ಸಂಜೆ 5:30-6 ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವವರು ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆಗಳು 2-2-3-7-0-4-7-7, 2-2-3-7-0-4-8-8, 2-2-3-7-0-4-9-9, STD ಕೋಡ್ 080. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242 8700 01 4242. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. ಸಂಜೆ 7:00 to 7:34 ನಂತರ 7:45 to 8:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಈ ರಾತ್ರಿ 9:05 ಇಂಗ್ಲಿಷ್ನಲ್ಲಿ ಭಾಷಣ, ದಿ ಆರ್ಟ್ ಅಂಡ್ ಹಾರ್ಟ್ ಆಫ್ ಟ್ರಾನ್ಸ್ಲೇಷನ್ ಮಾಡುತ್ತಾರೆ ಡಾಕ್ಟರ್ ಪ್ರಧಾನ್ ಗುರುದತ್. 9:15 ಇಂಗ್ಲಿಷ್ ಯುವವಾಣಿ, ಕೆರಿಯರ್ ಗೈಡೆನ್ಸ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್. ಈ ಕುರಿತು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ನ ಕಾರ್ಯದರ್ಶಿಯಾದ ಪ್ರಮೋದ್ ಶ್ರೀಧರಮೂರ್ತಿಯವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು KL ರಾಜೇಶ್ವರಿ. ರಾತ್ರಿ 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಂ ಸುಧಾಕರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯವಾಡ ಕೇಂದ್ರದ ಕೊಡುಗೆ. 11:00 ಚಿತ್ರಗೀತೆಗಳನ್ನು ಕೇಳುವಿರಿ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ